ಸ್ವಚ್ಛತೆ ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮೊದಲಿಗೆ. ಇದರಲ್ಲಿ ಸಂಬಂಧಗಳು ಈ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ. ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ ಈ ಕಾರ್ಯಕ್ರಮದ ಪ್ರಾಯೋಜಕರು, ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಂತರ ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ, ಪ್ರಾಯೋಜಕರು ಶಿವಮೊಗ್ಗದ ಮ್ಯಾಮ್ಕೋಸ್. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ನಂತರ ಕಾರ್ಯಕ್ರಮದಲ್ಲಿ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ ಮತ್ತು ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ ಎರಡು ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೃಷಿಕ ಬಾಂಧವರೇ, ಈಗ ಕೇಳಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ವಿಷಯ ಸಂಬಂಧಗಳು ಕುರಿತು ಮಾತುಕತೆ. ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಸಂಬಂಧಗಳು ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಅವ್ವ, ಯಾವ ಊರವ್ವ ನಿಮ್ದು? ಎಲ್ಲಿಗೆ ಬಂದಿರಿ? ಏನಾ ನಿಮ್ ಹೆಸರು? ಏ ಓಸಿ, ಸುಮ್ನಿದ್ದೀಯಣ್ಣ? ಅದ್ಯಾಕಂಗ್ ಬಾವಿ ಬಿದ್ದ ನಡ್ದಂಗ ಆಡಿಯ? ನಮ್ದು ಚಿತ್ರದುರ್ಗ ಕಣಣ್ಣ. ಇಲ್ಲೋ ಯಾರನ್ನ ನೋಡ್ಬೇಕಾಗಿತ್ತು, ಸ್ವಲ್ಪ ಕೆಲ್ಸನೂ ಇತ್ತು, ಅದಕ್ಕೆ ಬಂದಿದ್ವಿ. ಇಲ್ಲಿ ರಾಜಣ್ಣ ಅನ್ನೋರ್ ಮನೆ ಯಾವ್ದು ಅಂತ ಹೇಳ್ತೀರಾ? ಓ, ಕೋಟೆ ನೋಡೋರ ನೀವು? ನಾವು ಒಂದಪ್ಪ ಕೋಟೆ ನೋಡಕ್ ಬಂದಿದ್ದು ಕಣ್ ಹೇಳಿ. ಅದ್ಯಾಪಟಿ ದೊಡ್ಡ ಕೋಟೆ ಕಣ್ತಾಯಿ, ಅದು ನೋಡಕ್ಕೆ ಎರಡು ಕಣ್ಣು ಸಾಲದು. ಹೌದಕ್ಕರೆ, ನಮ್ದು ಇತಿಹಾಸ ಪ್ರಸಿದ್ಧವಾದ ನಾಡು. ಬಿಚ್ಚುಗತ್ತಿ ಪರಮಪ್ಪ ನಾಯಕರು, ವೀರ ಮದಕರಿ ನಾಯಕರು ಆಳಿದ ನೆಲ. ಒನಕೆ ಓಬವರಂತ ಶೂರ ಮಹಿಳೆಯರು ನೆಲೆಸಿದ ಭೂಮಿ ಕಣವಾಯಿದು. ಅಲ್ವೇನವ್ವ ಮಂತೆ, ಅದೆಷ್ಟು ಚಂದಾಗೈತೆ ಆ ಕೋಟೆ. ಆ ಕಾಲದಲ್ಲಿ ಒಂದು ಹೊಂಡದಿಂದ ಮತ್ತೊಂದು ಹೊಂಡಕ್ಕೆ ಭೂಮಿ ಒಳಗೆ ನೀರು ಹರಿದು ಬರಂಗ್ ಮಾಡಿದ್ದಾರಲ್ಲ, ಅದೇನು ಹುಡುಗಾಟದ ಮಾತೆ. ಅಷ್ಟಲ್ದೆ ಏನ್ ಬಿಡಣ, ನಮ್ ದೇಶ ಅಂದ್ರೆ ಏನು ಮತ್ತೆ? ವಿಜಯನಗರದಲ್ಲಿ ರಸ್ತೆ ಮೇಲೆ ಚಿನ್ನ ಬೆಳ್ಳಿ ಮಾರ್ತಾ ಇದ್ರು. ಹ್ಞೂ ಕಣವ, ಅಲ್ಲೆಲ್ಲ ಅರಪ್ಪ ಮಹೇಂಜದಾರೋ ಅನ್ನೋ ಕಡೆ ಆ ಕಾಲದಾಗೆ ಒಳಚರಂಡಿ ಇತ್ತಂತೆ. ಅವ್ವವ್ವಾ, ಏನ್ ಸ್ವಜಗ ಸಂಗತಿ ಅಂತೀನಿ. ನಮ್ ದೇಶದಲ್ಲಿ ಬಿಡಿ, ಯಾವ ಊರಿಗೋದ್ರು ಒಂದು ವಿಶೇಷತೆ ಇದ್ದೇ ಇರುತ್ತೆ. ನಮ್ಮ ಇತಿಹಾಸ ಸಂಸ್ಕೃತಿ ಅಂದ್ರೆ ಯಾರಿಗ್ ಕಮ್ಮಿ ಹೇಳಿ ಶಿವಣ್ಣರೇ? ಹಂಗಂದಿರಾ, ನೀವ್ ಹೇಳೋದು ನಿಜವೇ ಇದ್ದದು. ಆದ್ರೆ ನಾವೇ ಎಲ್ಲ ಮರ್ತ್ ಕುಂತೀವಲ್ಲ, ಇದಕ್ಕೇನ್ ಹೇಳನೆ? ಇತ್ತಿಲ್ ಗಿಡ ಮುದ್ದಲ್ಲ, ಮನೆ ಹೆಂಡ್ತಿ ಮುದ್ದಲ್ಲ ಅನ್ನಂಗೆ ನಮ್ ಸಂಸ್ಕೃತಿಗಿಂತ ಕಂಡವರ ಸಂಸ್ಕೃತಿನೇ ದೊಡ್ಡದು ಅನ್ನೋರಿಗೆ ಏನ್ ಹೇಳೋದು? ಏ ಅದೇನ್ ಹೇಳೋದ್ ಬಿಡವ, ನಮ್ ಬಗ್ಗೆ ಹೆಮ್ಮೆ ಇರ್ಲಿ, ಮತ್ತೊಬ್ಬರ ಬಗ್ಗೆ ಗೌರವನು ಇರ್ಬೇಕಲ್ವಾ? ಎಲ್ಲ ದೊಡ್ಡರು ಹೇಳಿರೋದೊಂದೇ ಮಾತು, ಮಾನವ ಧರ್ಮ ದೊಡ್ಡದ್ದು. ನೀವು ಎಷ್ಟೊಂದು ವಿಚಾರ ತಿಳ್ಕೊಂಡಿದ್ದೀರಿ, ಯಾರೂ ದೊಡ್ಡವರಲ್ಲ, ಮನುಷ್ಯತ್ವವೇ ದೊಡ್ಡದು. ಎಲ್ಲರೂ ಇದನ್ನ ಅರ್ಥ ಮಾಡಿಕೊಂಡ್ರೆ ಯುದ್ಧ ಬಾಂಬು ಯಾವುದು ಬೇಕಾಗಿಲ್ಲ ನಮಗೆ. ಅಶೋಕ್ ಮಹಾರಾಜ, ಗೌತಮ್ ಬುದ್ಧ, ಯೇಸುಕ್ರಿಸ್ತರು, ಶರಣರು, ದಾರ್ಶನಿಕರು, ಇವರೆಲ್ಲ ಹೇಳಿದ್ದು ಇದನ್ನೇ ತಾನೇಯ? ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ರೆ ಯಾರು ಏನ್ ಹೇಳಿ ಏನ್ ಪ್ರಯೋಜನ ಹೇಳಿ ತಾಯಿ? ಹಂಗೇನಿಲ್ಲ, ತಿಳ್ಕೊಂಡೋರು ತಿಳ್ಕೊಂಡು ಅಂದ್ರಂತಿ, ನೋಡ್ಕೊಳ್ಳೋರು ಕೂಡ ಇದ್ದಾರೆ, ಅಂದ್ರೆ ಅವ್ರ ಸಂಖ್ಯೆ ಕಮ್ಮಿ. ಏನ್ ಮಾಡಿಯ ತಾಯಿ, ಒಳ್ಳೇದನ್ನ ಅನುಸರಿಸಿ ನಡೆಯೋರ್ ಸಂಖ್ಯೆ ಕಮ್ಮಿ ಕಮ್ಮ, ಹಂಗಂತ ನಾವು ಹಂಗ್ ಮಾಡಕ್ಕಾದತಾ? ಲೋಕೋ ವಿಭಿನ್ನ ರುಚಿ ಅಂದಂಗೆ ಒಬ್ಬೊಬ್ಬರದು ಒಂದೊಂದು ರೀತಿ, ಏನ್ ಮಾಡೋದು? ಅದಿರ್ಲಿ, ನಮ್ ರಾಜಣ್ಣನವರ ಮನೆ ಯಾವ್ದು ಅಂತ ತಿಳಿಲೇ ಇಲ್ಲ. ಯಾಕ ತಾಯಿ, ನಾವು ನಿಮ್ಮವರಲ್ವಾ? ಇಷ್ಟ ಗಂಟ ಕಷ್ಟ ಸುಖ ಮಾತಾಡಿದ್ಮ್ಯಾಲು ನಾವು ಬೇರೆಯರಾಗ್ಬಿಟ್ವಾ? ನಾವ್ ಹೆಂಗೆ ಅಂದ್ರೆ ಎಷ್ಟೋ ಕಾಲದಿಂದ ಜೊತೆಗಾರರಾಗಿರ್ತೀವಿ, ಬೇರೆ ಯಾರನ್ನ ಪರಿಚಯ ಮಾಡಿಸಿ ಇವರು ನಿಮ್ಮವರ ಅಂದ್ಬಿಡ್ತೀವಿ. ಇಷ್ಟು ವರ್ಷದ ಸಂಬಂಧಕ್ಕಿಂತ ಆಗತಾನೆ ಪರಿಚಯ ಆದ ಅವರು ಕೇವಲ ಜಾತಿ ಕಾರಣಕ್ಕಾಗಿ ನಮ್ಮವ್ರ ಹೆಂಗಾದರು? ನೀನೊಳ್ಳೆ ಮಾತು, ನಿಜ ಕಣಪ್ಪ. ಇಂಥ ಚಿಕ್ಕ ಚಿಕ್ಕ ವಿಚಾರಗಳು ಎಷ್ಟೋ ಸಾರಿ ನಮಗೆ ಅರ್ಥ ಆಗಿರೋದೇ ಇಲ್ಲ ನೋಡು. ಆದ್ರೂ ಈಗ ನೀವು ನಮ್ಮವರಲ್ಲ ಅಂತ ನಾವೆಲ್ಲಿ ಹೇಳಿದ್ವಿ? ಸದ್ಯಕ್ಕೆ ಈ ಊರಿಗೆ ನೀವೇ ನಮ್ಮವರು. ವೈನಾಗ ಹೇಳ್ದೆ ಕಣೆ ಗೌರವ, ಸಮಂಜ ಅನ್ನೋದು ಮುಖ್ಯ ಕಣ ಅಂತ ನಮ್ಮ ದ್ಯಾವನೂರ್ ಮಾದೇವಪ್ಪನವರು ಹೇಳಲಿಲ್ವಾ? ಅಷ್ಟಕ್ಕೂ ನಮ್ ರಾಜಪ್ಪ ನಿಮಗೆ ಹಳೆ ಸಂಬಂಧವಾ ಇಲ್ಲ ಹೊಸ ಪರಿಚಯವಾ? ಹಳೆ ನೆಂಟ್ರು ಅಲ್ಲ, ಹೊಸ ಪರಿಚಯವೂ ಅಲ್ಲ. ಅವ್ರ ಮನೆಯಲ್ಲಿ ಮದ್ವೆ ವಯಸ್ಸಿಗೆ ಬಂದಿರೋ ಒಂದು ಹೆಣ್ಣು ಇದೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀವಿ. ನಮ್ಮ ಹುಡುಗನಿಗೆ ಕನ್ಯಾ ಹುಡುಕ್ತಾ ಇದೀವಿ. ಕನ್ಯಾನ? ಓ ಸರಿ, ಈಗ ಗೊತ್ತಾಯ್ತು ಬಿಡಿ ನೀವ್ಯಾಕೆ ಬಂದೀರಾ ಅಂತ. ಕಾಲ ಹೆಂಗಾಗಿದ್ದದು ನೋಡ್ ಮಗ, ಆಕಾಶದಿಂದ ಸ್ವರ್ಗನೇ ಭೂಲೋಕ ಕಿಳಿಸಬಹುದು, ಬೆಟ್ಟನ ಕೈಲೆತ್ತಿ ಆ ಕಡೆಯಿಂದ ಈ ಕಡೆಗೆ ಇಡಬಹುದು, ಆದ್ರೆ ಒಂದ್ ಕನ್ಯಾ ಹುಡುಕೋದು ಬಲು ದುಬಾರಿ ಕೆಲಸ ಆಗಿಬಿಟ್ಟೈತೆ. ಅದೇನ್ ಹೇಳಣ್ಣ, ನಾವು ಹೆಣ್ ಹುಡ್ಕೋಕೆ ಪ್ರಯತ್ನ ಮಾಡಿ ಮಾಡಿ ನಮ್ ಮೊಣಕಾಲ್ ಚಿಪ್ಪೆ ಸೌದೋದ್ವು. ಏ ಯಾವ ಊರಿಗೆ ಹೋದ್ರು ಇದೇ ಕತೆ ಕಣ, ಏನ್ ಮಾಡಿಯಾ? ಅವಾಗೆಲ್ಲ ಹೆಣ್ಮಕ್ಳು ಬೇಡ ಅಂತ ತಾತ್ಸಾರ ಮಾಡಿ ಏನೇನೋ ದಾರಿ ಹುಡುಕಿ ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಆಗಿ ಹಿಂಗಾಗೈತಿ. ಮಾಡಿದ್ದುಣ್ಣೋ ಮಾರಯ್ಯ ಅಂತ ಗಾದ್ಯನೇ ಇಲ್ವಾ? ಗಂಡು ಮಕ್ಳ ಸಂಖ್ಯೆ ಜಾಸ್ತಿ ಆಗಿ ಹೆಣ್ಮಕ್ಳ ಸಂಖ್ಯೆ ಕಮ್ಮಿ, ಆದ್ರೆ ಇನ್ನೇನ್ ಮತ್ತೆ, ಹೆಣ್ಣು ಸಿಕ್ಕದು ಬಲು ಕಷ್ಟ ಆಗೈತೆ. ಏನ್ ಮಾಡೋದೋ ಏನೋ ಒಂದು ತಿಳಿವಲ್ದು. ಅದ್ರ ಜೊತೆಗ ಈಗಿನ ಹೆಣ್ಣ ಇಟ್ಲು ಮದುವೆಗಿಂತ ದುಡಿಮೆ ಸಾಧನೆ ಅಂತ ದೊಡ್ಡ ದೊಡ್ಡ ಗುರಿ ಇಟ್ಕೊಂಡು ಕಷ್ಟಪಟ್ಟು ದುಡಿತವೆ, ಮದುವೆ ಆಗ್ಲೇಬೇಕು ಅನ್ನೋರ ಸಂಖ್ಯೆ ಕಮ್ಮಿ ಕಣವಾ? ಅವರ ಕನಸಿಗೆ ಅಡ್ಡಿ ಬರೋ ಅಧಿಕಾರನೂ ನಮಗಿಲ್ಲ ಅನ್ನಿ, ಆದ್ರೆ ಏನ್ ಮಾಡೋದು, ಮಕ್ಕಳಿಗೆ ಮದುವೆ ಮಾಡ್ಬೇಕಲ್ಲ, ಅದು ನಮ್ ಜವಾಬ್ದಾರಿ ಅಲ್ವೇ? ಹೌದು ಮತ್ತೆ, ಆ ಕಾಲದಾಗ ಹೆಣ್ಣು ಹೆತ್ತರ ಕಷ್ಟ ಅವ್ರಿಗೆ ಗೊತ್ತು, ಕನ್ಯಾಸೆರೆ ಬಿಡಿಸೋಕಾಗಲ್ಲ ಅಂತ ಒದ್ದಾಡ್ತಿದ್ರು. ಈಗ ಕಂಡಿರ, ಗಂಡ ಹೆತ್ತವ್ರ ಕಷ್ಟ ವರನ ಸೆರೆ ಬಿಡಿಸ್ಕೊಡಿ ಅಂತ ದಂಬಾಲ್ ಬೀಳಂಗೆ ಆಗಿ ಕುಂತೈತಿ. ಅತ್ಕ ಒಂದ್ ಕಾಲ, ಸೊಸಿಗ ಒಂದ್ ಕಾಲ ಅನ್ನಂಗೆ ಆಯ್ತವ್ವ. ಏನ್ ಕಂಡಿವೋ ಈ ಮಾಯೆ. ಕಾಲ ಬದ್ಲಾದಂಗೆ ಈಗಿನ ಯುವ ಜನತೆ ಒಂಟಿಯಾಗಿ ಬದುಕೋಕೆ ಇಷ್ಟ ಪಡ್ತಾರೆ. ಜೀವನದಲ್ಲಿ ಮದ್ವೆ, ಮಕ್ಕಳು, ಜವಾಬ್ದಾರಿ ಅನ್ನ ಸಂಕೋಲೆ ಬೇಡ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಇದ್ನ ಸಂಕೋಲೆ ಅಂದ್ರೆ ಸರಿಯಾದ ಹೆಂಗಪ್ಪ ಇವ್ರಿಗೆ ತಿಳಿಸೇಳೋದು? ಮದ್ವೆ ಅಂದ್ರೆ ಮುಖ ಊದಿಸ್ಕೊನವೇ ಜಾಸ್ತಿ. ನಮ್ ಕಾಲಕ್ಕೆ ನಾವು ಮದ್ವೆ ಮಾಡ್ಲಿಲ್ಲ ಅಂತ ಜಗಳ ಆಡಿ ಮನೆ ಬಿಟ್ಟೆ ಹೋಯ್ತಾ ಇದ್ದು ಗೊತ್ತಿದ್ದದ? ಅದು ಬೇರೆ ಮಾಡಿದ್ದೇನಣ್ಣ ನೀನು, ನಿನ್ ಏನೋ ಅಂದ್ಕೊಂಡಿದ್ದೆ. ಅದೇನ್ ಹೇಳಿಯ ತಾಯಿ, ಆ ಕಾಲ್ಕ ನಮ್ ಶಿವಣ್ಣ ಯಾವ್ದೋ ಜಾತ್ರೆಲಿ ಹುಡುಗಿ ನೋಡಿ ಮದ್ವೆ ಮಾಡಿದ್ರೆ ಆ ಹುಡುಗಿ ಜೊತೆ ಮಾತ್ರ, ಇಲ್ಲಾಂದ್ರೆ ಸನ್ಯಾಸಿ ಆಗ್ತೀನಿ ಅಂತ ಸ್ಟ್ರೈಕ್ ಮಾಡ್ಕೊಂಡ್ ಕೂತಿದ್ದ ಗೊತ್ತೇನು? ವಾಲ್ಗದ್ ಸದ್ ಕೇಳಿದ್ರೆ ಸಾಕು, ಊರೆಲ್ಲ ಒಂದ್ ಸುತ್ತ ಸುತ್ತ ತಿರುಗ್ ಬಂದು ಮುಂದಿನೂರ್ಗ್ ವಾರ್ಟೇ ಬಿಡನ್ ಕಣವೋ. ಆ ಪಾಟಿ ತಲೆ ಕೆಡಿಸ್ಕೊಂಡ್ ಕೂತಿತ್ತಿದ್ದು ಅಂತೀನಿ. ಯಾವ ಕಾಲಕ್ಕೆ ಏನಾಗ್ಬೇಕೋ ಅದು ಆದ್ರೆ ಚಂದ ಅನ್ನೋದು ನಮ್ಮ ಮಾತು. ಯಾಕೆ ಮದ್ವೆ ಆಗದೆ ಇದ್ರೆ ಪ್ರಪಂಚ ಮುಳುಗಿ ಹೋಗುತ್ತಾ ಅನ್ನೋದು ಇವತ್ತಿನವರ ಮಾತು. ಅಂತವ್ರು ಶಿವಣ್ಣರನ್ನ ನೋಡಿ ಕಲಿಬೇಕು ಕಣಪ್ಪ. ಏ ಸುಮ್ನಿರ್ಕವ್ವ, ಈ ಜಯಮನ್ ಬಿಂಕ ಏನ್ ಹೇಳಿಯೇ, ನನ್ನಂತ ಸುಂದ್ರಿ ಈ ಲೋಕದ ಮೇಲೆ ಇಲ್ಲ ಅನ್ನಂಗ ಆಡ್ತಿದ್ಲು. ಆ ಕಾಲಕ್ಕೆ ಅವಳು ಒಯ್ಯಾರ ಭಿನ್ನಾಣ ಏನ್ ಹೇಳಿಯೇ. ನಾನು ವಿಮಾನ ಓಡ್ಸನ್ ಮದ್ವೆ ಆಯ್ತೀನಿ, ರೈಲ್ ಓಡ್ಸನ್ ಮದ್ವೆ ಆಯ್ತೀನಿ ಅಂತ ಹೇಳಿ ಹೇಳಿ ಹೇಳಿ ಕೊನೆಗೆ ಹಳೆ ಗಂಡನ್ ಪಾದವೇಗತಿ ಅಂತ ಮಾವನ್ ಮಗನ್ನೇ ಮದುವೆ ಮಾಡಿದ್ದು ನಾನ್ ಕಾಣ. ಅದೊಂದು ವಯಸ್ಸು, ಆ ಸಂಭ್ರಮ ಕನಸು ಅವೆಲ್ಲ ಮತ್ತೆ ಬರಲ್ಲ ಹೇಳಿ. ಅದಿರ್ಲಿ, ಈಗ ಮದುವೆ ಅನ್ನೋದೇ ಒಂದು ದೊಡ್ಡ ವ್ಯಾಪಾರ ಆಗಿ ಕುಂತೈತೆ. ಅದೇನ್ ಹೇಳಿಯ ತಾಯಿ, ಅದಕ್ಕಾಗಿ ಹೊಸ ಹೊಸ ಮದುವೆ ಏಜೆಂಟ್ರು ಊರಲ್ಲಿ ಉಟ್ಕೊಂಡವ್ರೆ. ಹಿಂದೆಲ್ಲ ಇದ್ರಪ್ಪ, ಈ ಪಾಟಿ ರೇಟು ರೇಂಜು ಇರ್ಲಿಲ್ಲ ಅಂತೀನಿ. ಎಲ್ಲಿ ನೋಡಿದ್ರು ಯಾವುದಕ್ಕೂ ಕೊರತೆ ಇದೆಯೋ ಅನ್ನೋದು. ಬಂಡವಾಳ ಮಾಡಿಕೊಂಡು ಹೊಟ್ಟೆ ಒರಿತಾರೆ, ಒರೆಯೋದೇ ಹಬ್ರ. ರಾಗಿ ಕಟಾವು ಮಾಡಕ್ಕೆ, ಜೆ ಸಿ ಬಿ ಕೆಲ್ಸಕ್ಕೆ, ಏನಾದ್ರೂ ವ್ಯಾಪಾರ ಮಾಡ್ಸಕ್ಕೆ, ಎಲ್ಲದಕ್ಕೂ ತಾವೇ ಮುಂದೆ ಬಂದು ಯಜಮಾನಿಕೆ ಮಾಡಿ ಅವರಿಗೆ ಸಿಕ್ಕೋ 100 ರೂಪಾಯಿನ ಕಾಸಿಗೆ ನಮ್ಮ 1000 ರೂಪಾಯಿ ಲಾಸ್ ಮಾಡ್ತಾವ್ರೆ. ಮೂಕನ್ ಹೇಳವ, ಸಾಲದವನಿಗಿಂತ ಸಾಕ್ಷಿ ಒಂದೇ ಜೋರು, ನಂಗೆ ಕೊಂಡ್ಕೊಳ್ಳೋನಿಗಿಂತ ಮಧ್ಯವರ್ತಿದೆ ಮಣಿಗಾರಿಕೆ ಜೋರು. ತಪ್ಪು ನಮ್ದು, ಅವ್ರನ್ನ ದೂರ ಇಟ್ಟು ನಮ್ ವ್ಯವಹಾರ ನಾವು ನೋಡ್ಕೊಂಡ್ರೆ ಅವ್ರೇನ್ ಮಾಡ್ಯಾರು? ಈಗ ಈ ಮದುವೆ ವಿಷಯ ಹೇಳಪ್ಪ, ಯಾರ್ಯಾರೋ ಎಲ್ಲಿಂದಲೋ ಬರ್ತಾರೆ, ನಾನು ಅಲ್ಲಿ ಹೆಣ್ ಕೊಡಿಸ್ತೀನಿ ಇಲ್ಲಿ ಹೆಣ್ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲೋ ಗೊತ್ತಿಲ್ಲದ ಜಾಗದ ಹೆಸರೆಲ್ಲಾ ಹೇಳಿ ನಮ್ಮ ತಲೆ ಕೆಡಿಸ್ತಾರೆ. ಎಲ್ರೂ ಅಂತವ್ರೇ ಇರಲ್ಲ, ತೂಕವಾಗಿ ಸಂಬಂಧ ಕೂಡಿಸ್ಕೊಟ್ಟು ಎಷ್ಟು ಸಂಸಾರ ಉದ್ಧಾರ ಮಾಡಿದವರು ಕೂಡ ಬೇಕಾದಷ್ಟು ಜನ ಇದ್ದಾರೆ. ಗುಲ್ಗಂಜಿ ಬಣ್ಣ ನೆಲ ಮಸಿ ನುಂಗ್ತು ಅಂದಂಗೆ ಕೆಟ್ಟವರಿಂದ ಒಳ್ಳೆಯವರಿಗೂ ಕೆಟ್ಟ ಹೆಸರು ಬರುತ್ತೆ. ಅದೇನ್ ಕತೆ ಹೇಳಿಯ ತಾಯಿ, ಮೊನ್ನೆ ನಮ್ಮೂರಲ್ಲಿ ಹಿಂಗೆ ಎಲ್ಲಿಂದಲೋ ಒಂದು ಹುಡುಗಿ ತಂದು ಮದುವೆ ಮಾಡಿದ್ರು. ಒಂದೆರಡು ತಿಂಗಳು ಸಂಸಾರ ಮಾಡಿದಂಗೆ ಮಾಡಿ ಒಂದ್ ರಾತ್ರಿ ದುಡ್ಡು ಒಡವೆ ಎಲ್ಲ ಬಾಚಿಕೊಂಡು ಪರಾರಿ ಆಗಿಬಿಟ್ಲು. ಪಾಪ ಆ ಮನೆಯವ್ರ ಪಾಡು ಹೇಳಬಾರ್ದು. ನಮ್ ಸಂಬಂಧದಲ್ಲಿ ಒಬ್ರು ಹಿಂಗೆ ಎಲ್ಲೋ ಹೆಣ್ ತಂದು ಮದುವೆ ಮಾಡ್ಕೊಂಡ್ರು. 6 ತಿಂಗಳು ಕಳೆದ ಮೇಲೆ ಏನೇನೋ ಕಿತಾಪತಿ ತಕ್ಕೊಂಡು ಕೋರ್ಟಿಗೆ ಹೋಗಿ ಇವತ್ತು 6 ಲಕ್ಷ ಪರಿಹಾರ ಕೇಳ್ತಾ ಕುಂತಾಳೆ. ಪಾಪ ಸಣ್ಣ ರೈತರು ಎಲ್ಲಿಂದ ಕೊಟ್ಟೋರು ಹೆಂಗ್ ಕೊಟ್ಟೋರು ಹೇಳಿ. ಹೇಳವ, ಅವಾಗೆಲ್ಲ ವರದಕ್ಷಿಣೆ ಸಮಸ್ಯೆ ಇತ್ತು, ಈಗ ಈ ತೊಂದ್ರೆ ಶುರುವಾಗೈತೆ. ನಮ್ ಕಾಲದಾಗ ಏನು ಅತ್ತೆ ಸೊಸೆ ಜಗಳ, ಅತ್ತೆ ನಾದ್ನಿ ಕಿರಿಕಿರಿ ಅಂತ ಸಣ್ಣ ಪುಟ್ಟ ಸಮಸ್ಯೆ ಇದ್ದು, ಇದಾ ನೋಡು ಈಗ ಹೆಂಗ ಕುಂತೈತಿದು ಅಂತ. ಅದರ ಜೊತೆಗೆ ತುಂಬಾ ದೂರದಿಂದ ಒಂದು ಹೆಣ್ಣು ಮಗಳು ಬೇರೆ ಊರು, ಜನ ನಡವಳಿಕೆ ಆಚರಣೆ ಆಹಾರ ಪದ್ಧತಿ ಭಾಷೆ ಇದಕ್ಕೆಲ್ಲ ಒಗ್ಗಿಕೊಂಡು ಬದುಕು ಬಾಳ್ಮೆ ಮಾಡ್ಬೇಕಲ್ಲ, ಅದೇನು ಹುಡುಗಾಟ ಅಲ್ಲ ಹೇಳಿ ಗೊತ್ತೇನ್ ಶಿವಣ್ಣ? ಅಲ್ವಾ ಮಂತೆ, ನೀನ್ ಹೇಳದು ಸರಿಯಾಗದೆ ಕಣವ. ಹೆಣ್ಣು ತಂದವರು ಸತ ಅದನ್ನ ತಿಳ್ಕೋಬೇಕು. ಈಗೀಗ ಹೆಣ್ಣು ಹುಡುಕ್ತಾ ಇರೋರನ್ನ ಪತ್ತೆ ಹಚ್ಚಿ ಈ ತರ ಸಂಬಂಧ ಬೆಳೆಸೋ ನೆಪದಲ್ಲಿ ಗಂಡಿನವರಿಗೆ ಮೋಸ ಮಾಡೋ ದೊಡ್ಡ ಜಾಲಗಳೇ ಹುಟ್ಟಿಕೊಂಡವಂತೆ. ಮದುವೆ ಮಾಡಿಸೋ ಬ್ರೋಕರ್ರು, ಮದುವೆ ಹೆಣ್ಣು, ಹುಡುಗಿಯ ತಂದೆ ತಾಯಿ, ಹಿಂಗೆ ಎಲ್ಲಾ ಒಂದು ಟೀಮೇ ಐತಂತಿ. ನಿಜ ಕಾವ, ಎಲ್ಲ ಕಡೆಗೂ ಅದೇ ಮಾತು, ಆದ್ರೆ ಇದೆಲ್ಲ ಸತ್ಯವ ಅಂತ ಗೊತ್ತಾಗಂಗಿಲ್ಲ. ನಿಜನೇ ಜಯಮ್ಮ, ನಮ್ಮಲ್ಲಿ ಒಬ್ರಿಗೆ ಹಿಂಗೆ ಮದುವೆ ಆಯ್ತು. 1-2 ವರ್ಷ ಸಂಸಾರ ಮಾಡಿದ್ಮೇಲೆ ಯಾವಾಗ್ಲೋ ಆಧಾರ ಕಾರ್ಡ್ ಮೂಲಕ ಗೊತ್ತಾಯ್ತು ಆಕೆಗಾಗ್ಲೇ ಮದುವೆ ಆಗಿ ಮಕ್ಕಳು ಕೂಡ ಇದ್ದಾರೆ ಅಂತ. ಇದೆಲ್ಲ ಗೊತ್ತಿದ್ರು ದಲ್ಲಾಳಿಗಳು ಮದುವೆ ಮಾಡಿಸ್ತಾರೆ ನೋಡಪ್ಪ. ಅವ್ರಿಗೇನು ಬರೋ ದುಡ್ಡು ಬಂದ್ರಾಯ್ತು, ಗಂಡ ಹೆಣ್ಣು ಸಂಸಾರ ನಡೆಸಿದ್ರೆಷ್ಟು ಬಿಟ್ರೆಷ್ಟು. ಇಂತ ಕತೆ ಕೇಳಿ ಕೇಳಿ ಸಾಕಾಗಿ ಹೋಗೈತಿ. ಒಂದೊಂದು ಊರಲ್ಲಿ ಮದುವೆ ವಯಸ್ಸು ಮೀರಿದ 20-30 ಹುಡುಗರು ಸಿಗ್ತಾರೆ. ಹಿಂದೆ ಊರೋರಲ್ಲಿ ವಯಸ್ಸು ಮೀರಿದ ಹೆಣ್ಣುಗಳ ಸಂಖ್ಯೆ ಜಾಸ್ತಿ ಇತ್ತು, ಈಗ ಗಂಡುಗಳ ಸಂಖ್ಯೆ ಹೆಚ್ಚಾಗ್ತೈತೆ. ಒಟ್ಟಿನಲ್ಲಿ ಇವೆರಡು ಒಳ್ಳೇದಲ್ಲ. ಮದುವೆ ಅನ್ನೋದು ಈ ತರ ಸಮಸ್ಯೆ ಆಗೋದು ಒಳ್ಳೆ ಸಮಾಜದ ಲಕ್ಷಣವಲ್ಲ. ಹಂಗಂತ ವೈನಾದ ಸಂಸಾರಗಳಿಗೇನು ಕಮ್ಮಿ ಇಲ್ಲ. ಎಷ್ಟೋ ದೂರದಿಂದ ಬಂದು ಬಂಗಾರದಂಗೆ ಹೊಂದ್ಕೊಂಡು ಹೋಗ್ತಾ ಇರೋವು ಬೇಕಾದಷ್ಟು ಜನ ನಾವೇನು ಕಂಡಿಲ್ವೇನ್ರಪ್ಪ. ಅಷ್ಟಲ್ದಲ್ಲಿ ಏನ್ ಅಂತೀನಿ, ಎಲ್ಲ ಕೆಟ್ಟದ್ದೇ ಇರುತ್ತೆ ಅಂತ ಯಾಕೆ ಅಂದ್ಕೋಬೇಕು? ಕಾಲ ಬದಲಾಗೈತಿ, ಈಗ ಯಾವ ಊರು ದೇಶನೂ ದೂರ ಅಲ್ಲ. ವಿಜ್ಞಾನ ಮುಂದುವರೆದಂತೆ ಪ್ರಪಂಚ ಸಣ್ಣದಾಗೈತೆ. ವಿಮಾನದಲ್ಲಿ ಬೇರೆ ದೇಶಕ್ಕೆ ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬರ್ಬೋದು ಅಂತೀನಿ. ಈ ಫೋನು, ಸೋಷಿಯಲ್ ಮೀಡಿಯಾ, ಅದು ಇದು ಅಂತ ಆಗಿ ಇಡೀ ಜಗತ್ತೇ ಒಂದು ಚಿಕ್ಕ ಹಳ್ಳಿ ಹಾಕುಂತದೆ. ಯಾರನ್ನು ಕೇಳಿದ್ರು ನಮ್ಮ ಮೈಕ್ಳು ಆ ದೇಶದಲ್ಲವೇ ಈ ದೇಶದಲ್ಲವೇ ಅಂತಾರೆ. ಹಿಂಗಾಗೆ ನಮ್ಮ ಮೈಕ್ಳು ಈ ತಂತ್ರಜ್ಞಾನದ ಸೆಳೆತಕ್ಕೆ ಸಿಕ್ಕಿ ಒಂಥರ ಏಕಾಂಗಿ ಜೀವನ ಇಷ್ಟಪಡ್ತಾರೆ. ಇದು ಒಳ್ಳೇದಲ್ಲ ಬಿಡು. ಹಿಂಗಾದ್ರೆ ಸಮಾಜ ಸಂಬಂಧಗಳು ಉಳಿಯೋದೆಂಗೆ, ಬೆಳೆಯೋದೆಂಗೆ? ಅಷ್ಟಲ್ ಕಣವ, ಒಂಟಿತನ ಬೆಳೆಸ್ಕೊಂಡ್ರೆ ಮನಸ್ಸಿನ ಆರೋಗ್ಯ ಏನಾಗ್ಬೇಕು? ಮನಸ್ಸಿನ ಆರೋಗ್ಯ ಕೆಟ್ಟರೆ ದೇಶದ ಆರೋಗ್ಯನೂ ಕೆಟ್ಟಂಗಲ್ವಾ? ದುಡಿಮೆ, ಹೆಸರು, ಭೋಗ, ವಿಲಾಸ ಅಂತ ಹೋದ್ರೆ ಅಭಿವೃದ್ಧಿ ಅನ್ನೋದು ಸಕಾರಾತ್ಮಕವಾಗೋ ಬದಲು ನಕಾರಾತ್ಮಕ ಆಗಲ್ವಾ? ಒಂದು ಸಮಸ್ಯೆಗೆ ಎಷ್ಟು ಮುಖ ಇದ್ದವು ನೋಡವ. ಒಂದು ಮದುವೆಯ ವಿಷಯ ಅನ್ನೋದು ಇಡೀ ದೇಶದ ಅಭಿವೃದ್ಧಿ ಬೆಳವಣಿಗೆಗೆ ತೊಂದರೆ ಮಾಡುತ್ತೆ ಅಂದ್ರೆ ಎಲ್ರೂ ಯೋಚನೆ ಮಾಡಬೇಕಾದ ವಿಚಾರನೆ ಅಂತ ಆಯ್ತು. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆ ಮತ್ತು ಒಂದು ರಾಷ್ಟ್ರದ ಸಮಷ್ಟಿ ಅಭಿವೃದ್ಧಿ ಒಂದಕ್ಕೊಂದು ಪೂರಕವಾಗಿರ್ತದೆ ಅನ್ನೋದು ಎಷ್ಟು ಸೂಕ್ಷ್ಮ ವಿಚಾರ ನೋಡಿ. ಅದರಲ್ಲೂ ಹಳ್ಳಿಗಳಿಗೆ ರೈತರಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡೋಕೆ ಯಾರು ತಯಾರಿಲ್ಲ. ಸಣ್ಣದೊಂದೋ ದೊಡ್ಡದೊಂದೋ ಒಂದು ಕೆಲಸ ಅಂತ ಪಟ್ಟಣದಲ್ಲಿದ್ರೆ ಸಾಕು, ನಮ್ಮ ಮಗಳು ಸುಖವಾಗಿರ್ತಾಳೆ ಅನ್ನೋ ಭಾವನೆ ಎಲ್ಲರಲ್ಲೂ ಬಂದ್ಬಿಟ್ಟಿದೆ. ಏನ್ ಮಾಡಿಯಾ, ರೈತಾಪಿ ಅನ್ನೋದು ಕಷ್ಟದ ಬದುಕಣವ. ಹಾಕಿದ ಬಂಡವಾಳಕ್ಕೆ ಗ್ಯಾರಂಟಿ ಇಲ್ಲ ಅನ್ನೋದು ಈ ಸಮಸ್ಯೆಗೆ ಮುಖ್ಯ ಕಾರಣ. ಕವನವ, ಮಳೆ, ಬೆಳೆ, ಬೆಲೆ, ಮಾರ್ಕೆಟು ಯಾವುದು ಕೂಡ ಗ್ಯಾರಂಟಿನೇ ಇಲ್ಲ. ಬೀಜ, ಗೊಬ್ಬರ, ಔಷಧಿ ಹಿಂಗೆ ಎಲ್ಲದಕ್ಕೂ ಅಂಗಡಿ, ಫ್ಯಾಕ್ಟ್ರಿ, ಕಂಪನಿಗಳ ಮೇಲೆ ಅವಲಂಬನೆ ಆಗಿದ್ದೇವೆ. ಸ್ವತಂತ್ರವಾದ ಉದ್ಯೋಗ ಆಗಿದ್ದು ಪರತಂತ್ರಕ್ಕೆ ಸಿಕ್ಕಿ ಒದ್ದಾಡ್ತಾ ಐತೆ. ಇವೆಲ್ಲ ಒಂದಕ್ಕೊಂದು ಸರಪಳಿ ಸಂಬಂಧ ಇದ್ದಂಗೆ. ಯಾವ ಕೊಂಡಿಗೆ ತೊಂದರೆ ಆದ್ರೂ ಇಡೀ ಸರಪಳಿಗೆ ತೊಂದರೆ. ಒಟ್ನಲ್ಲಿ ಮುಳ್ಳ ಮೇಲೆ ಬಟ್ಟೆ ಹಾಕ್ದಂಗೆ ಹುಷಾರಾಗಿ ಬಿಡಿಸ್ಕೋಬೇಕು. ರೈತರ ಬದುಕಿಗೆ ಸರಿಯಾದ ಭದ್ರತೆ ಇಲ್ಲ ಕಣವ. ನಾಲ್ಕು ಜನದಂಗೆ ನಾವು ಬದುಕದ್ ಬೇಡ್ವಾ? ಅವರು ಕಾಯಿ ಹೊಡೆದ್ರೆ ನಾವು ಕರಟನಾದ್ರೂ ಹೊಡಿಬಾರ್ದ? ಕರಟ ಯಾಕೆ ಜಯಮ್ಮ, ಕಾಯಿನೇ ಹೊಡೆಯೋ ಮಟ್ಟಿಗೆ ನಾವು ಕೂಡ ಬದುಕಬೇಕು. ಅದೆಷ್ಟು ಜನ ರೈತರು ಎಲ್ಲ ರೀತಿಯಿಂದಲೂ ಶ್ರೀಮಂತವಾದ ಬದುಕು ಸಾಗಿಸ್ತಾ ಇಲ್ಲ ಹೇಳಿ, ಕಷ್ಟ ಅಂತ ಐತೆ. ಹಂಗಂತ ಬರೀ ಅದನ್ನೇ ಹೇಳ್ಕೊಂಡು ಕೂತ್ಕೊಂಡ್ರಾಗುತ್ತಾ? ಪ್ಯಾಂಟ್ ಹಾಕೊಂಡು ದುಡಿದ್ರೇನು, ಪಂಚೆ ಉಟ್ಕೊಂಡು ದುಡಿದ್ರೇನು, ಒಟ್ನಲ್ಲಿ ನ್ಯಾಯವಾದ ಬದುಕೋದು ಮುಖ್ಯ. ಬಡವ, ಶ್ರೀಮಂತ, ರೈತ, ನೌಕರ, ಮಂತ್ರಿ, ಕಾರ್ಮಿಕ, ಪುರುಷ, ಮಹಿಳೆ ಹಿಂಗೆ ಯಾರಾದ್ರೇನು ಎಲ್ಲರೂ ಒಂದೇ ಅನ್ನೋ ಚಿಕ್ಕದಾದ ಆದ್ರೆ ತುಂಬಾ ಉದಾತ್ತವಾದ ತಿಳುವಳಿಕೆ ಎಲ್ಲರಲ್ಲೂ ಬಂದ್ರೆ ಎಲ್ಲ ಸರಿಯಾಯ್ತದೆ. ಭೂಮಿ ನಂಬಿ ದುಡಿಯೋರು, ಹಸು ಕುರಿ ಸಾಕೋರು, ಚರಂಡಿ ಗುಡಿಸೋರು, ಗಡಿ ಕಾಯೋರು, ಕೂಲಿ ಮಾಡೋರು, ಹಿಂಗೆ ಎಲ್ರು ಇದ್ರೆ ಜೀವನ ನಡೆಯೋದು ಅನ್ನೋ ವಿಷಯ ನಮ್ಮ ಜನರ ಅರಿವಿಗೆ ಬರಬೇಕು ನೋಡು. ಏನ್ ಮಾಡಿಯಾ, ಈಚೆಗೆ ಏನೇನೋ ಮಾಡಿ ಮಾತ್ನಲ್ಲೇ ಮನೆ ಕಟ್ಟಿ ಅವರಿವ್ರನ್ನ ಗುಡಿಸಿ ಗುಂಡಾಂತರ ಮಾಡಿ ಕಾರು, ಬಂಗ್ಲೆ, ಚಿನ್ನ, ದುಡ್ಡು ಅಂತ ಮೆರೆಯೋರೆ ನೋಡಕ್ಕೆ ದೊಡ್ಡ ಮನುಷ್ಯರ ತರ ಕಾಣ್ತಾರೆ. ಒಳ್ಳೆತನಕ್ಕಿಂತ ದುಡ್ಡೆ ಹೆಂಗೆ ದೊಡ್ಡದಾತೋ ನಾನಂತೂ ಕಾಣೆ ಕಾಂಡ್ಯ. ಹಿಂದೆಲ್ಲ ಇಂತಹ ನೂರಾರು ವಿಷಯಗಳ ಕಾರಣಕ್ಕೆ ದೊಡ್ಡ ದೊಡ್ಡ ಹೋರಾಟ, ಕ್ರಾಂತಿಗಳೇ ನಡೆದು ಹೋಗಿದ್ದಾವೆ. ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರ್ತದೆ. ಇಲ್ಲ ಅಂದ್ರೆ ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕೆ ವ್ಯತ್ಯಾಸ ಇರುತ್ತಾ ಹೇಳಿ ನೋಡೋಣ. ಯಾರು ಏನಾರು ಮಾಡ್ಲಿ, ನಮ್ ಬುದ್ಧಿ ನಮ್ ಕೈಲಿರ್ಬೇಕು, ನಮ್ಮ ದಾರಿ ನಾವು ಬಿಡಬಾರದು. ಈ ಮದುವೆ ವಿಷಯದಲ್ಲೂ ಅಷ್ಟೇಕನ, ಯಾರೋ ಹೇಳಿದ್ರು ಏನೋ ಹೇಳಿದ್ರು ಅಂತ ಹೆಣ್ಣು ಗಂಡು ನೋಡಿ ತೀರ್ಮಾನ ಮಾಡೋದು ಒಳ್ಳೇದಲ್ಲ. ಹೌದ್ ಕಣಣ್ಣ, ನಾಕಾರು ಜನ ವಿಚಾರ ಮಾಡಿ ಎಲ್ಲಾ ವಿಷಯ ತಿಳ್ಕೊಂಡು ನಿಧಾನವಾಗಿ ಮುಂದುವರಿಬೇಕು. ಹ್ಞೂ ಕಣವ, ಯಾರ್ಯಾರಿಗೋ ಲಕ್ಷಾಂತರ ರೂಪಾಯಿ ಕಮಿಷನ್ ಬೇರೆ ಕೊಟ್ಟು ಅವರೇನು ಬರೀ ದುಡ್ಡಿಗಾಗಿ ಬದುಕು ಮಾಡ್ತಾರ, ಇಲ್ಲ ನಿಜವಾಗ್ಲೂ ಒಳ್ಳೆ ಜನನಾ ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ಹುಷಾರಾಗಿ ಮುಂದುವರಿಬೇಕು. ಈಗ ನೀವ್ ಹೇಳಿ ರಾಜಪ್ಪನ ಮನೆ ಸಂಬಂಧ ಹೆಂಗೆ ಅಂತ. ಈ ಊರಲ್ಲಿ ನಿಮ್ಮನ್ ಬಿಟ್ರೆ ನಮ್ಗೆ ಇನ್ಯಾರಿದ್ದಾರೆ ಶಿವಣ್ಣ? ಅಯ್ಯಾ, ಅದೇನ್ ಕೇಳಿ ಬಿಡ್ತಾಯಿ. ಒಳ್ಳೆ ಮಂತನಸ್ತ್ರವ್ರು, ಭಾರಿ ಕಾಲ್ಕು, ಮರ್ಯಾದೆ ಗೌರವ ಅಂತ ಬಾಳಿದ ಜನ. ಅದು ತಾನೇ ಮುಖ್ಯ ಶಿವಣ್ಣ. ಶ್ರೀಮಂತಿಕೆಗಿಂತ ಹೆಚ್ಚಾಗಿ ಗುಣವಂತರಾಗಿರ್ಬೇಕು. ಅದೇನ್ ಕೇಳಿಯಾ, ಹಗಲು ರಾತ್ರಿ ದುಡಿತಿನ ಶ್ರಮಜೀವಿಗಳು ಕವ ಪರರ್ಸೊತ್ತು ಪಾಷಾಣ ಅನ್ನೋ ಜನ. ಆ ಮನೆ ಸಂಬಂಧ ಬೆಳ್ಸಕ್ಕೆ ಪುಣ್ಯ ಮಾಡಿರ್ಬೇಕಂತೀನಿ. ನಾವು ಹಂಗೆ ಕಣವ, ನಮ್ಮ ಹತ್ರ ಇದ್ರೆ ಊಟ ಮಾಡ್ತೀವಿ, ಇಲ್ಲ ಅಂದ್ರೆ ಉಪವಾಸ ಮಲಗ್ತೀವಿ. ಇನ್ನೊಬ್ರ ತಲೆ ಮೇಲೆ ಕೈ ಇಟ್ಟು ಹೊಟ್ಟೆ ಪಾಡು ನಡ್ಸೋ ಪೈಕಿ ಅಲ್ಲ ಕಣವ ನಾವು. ಉಪ್ಪು ಸೊಪ್ಪು ತಿಂದ್ರು ಪರವಾಗಿಲ್ಲ, ಮರ್ಯಾದೆಯಿಂದ ಬದುಕ್ಬೇಕು ಅನ್ನೋದು ನಮ್ಮ ಹಿರಿಕರು ಕಲ್ಸಿರೋ ಪಾಠ ಕಣಪ್ಪ. ಕೊನೆಗೆ ಹೋಗ್ಬೇಕಾದ್ರೆ ಏನು ಎಲ್ಲ ಓದ್ಕೊಂಡು ಹೋಗ್ತೀವ ಕಣ ಹೇಳಿ. ಉಳಿಯೋದೊಂದೇ, ಒಳ್ಳೇದು ಕೆಟ್ಟದ್ದು. ಇದ್ದಾಗ ನಾಲ್ಕು ಜನಕ್ಕೆ ತೊಂದರೆ ಮಾಡದೆ ಇದ್ರೆ ಅದೇ ದೊಡ್ಡದು. ಈಗ ನಡೀರಿ, ನಮ್ಮ ರಾಜಪ್ಪನ ಮನೆಗೆ ಹೋಗಣ. ಅಷ್ಟು ಮಾಡಿ ಪುಣ್ಯ ಕೊಟ್ಕೊಳ್ಳಿ ಮಾರಯ್ಯ, ನಿನ್ನ ಉಪಕಾರ ಯಾವತ್ತೂ ಮರೆಯೋದಿಲ್ಲ. ಏ, ಇದ್ರಲ್ಲಿ ಉಪಕಾರದ ಮಾತೇನ್ ಬಂತು ಗೌರಮ್ಮ? ಇದು ನಮ್ ಕರ್ತವ್ಯ ಕವ. ಒಳ್ಳೆ ಜನಕ್ಕೆ ಒಳ್ಳೆ ಸಂಬಂಧ ಬೆಳೆಸಿ ಕೊಡೋದ್ಕಿಂತ ಒಯ್ನಾದ ಕೆಲ್ಸ ನಮ್ಗಾದ್ರೂ ಇನ್ನೇನೈತಿ ಅಂತೀನಿ. ಕಾಣದ ಊರಲ್ಲಿ ಸಿಕ್ಕ ಪರಿಚಯ ಆಗಿ ಎಷ್ಟು ಅನುಕೂಲ ಮಾಡಿದ್ರಿ. ಅದಕ್ಕೆ ಹೇಳೋದು, ಊರಿಗೊಂದು ಮನೆ ಕಟ್ಟಕ್ ಆಗಲ್ಲ, ಆದ್ರೆ ಒಬ್ಬ ಮನುಷ್ಯನನ್ನಾದ್ರೂ ಸಂಪಾದನೆ ಮಾಡುವಂತ ತಿಳಿದವರು ಹೇಳಿರೋದು. ನೀವು ಕೂಡ ನಾಲ್ಕ ಕಡೆ ನಮ್ ಬಗ್ಗೆ ವಿಚಾರ ಮಾಡಿ ನೋಡಿ, ಆಮೇಲೆ ತೀರ್ಮಾನ ಮಾಡಿ. ನಾವು ಕೂಡ ತೀರ ಕಡೆಯಾಗಿಲ್ಲ, ನಮ್ಮ ಅನ್ನ ಸೊಪ್ಪಿಗೆ ಕೊರತೆ ಇಲ್ದಂಗೆ ಇದ್ದೀವಿ ಕಣ್ಶಿವಣ್ಣ. ಆಯ್ತು ಬಿಡ್ತಾಯಿ, ಒಂದಗಳ ಅನ್ನ ನೋಡಿದ್ರೆ ಸಾಲ್ದೆ ಅನ್ನ ಆಗಿತೋ ಇಲ್ವೋ ಅಂತ ಹೇಳಕ್ಕೆ ನೀವೇನು ಅಂತ ಗೊತ್ತಾಯ್ತು ಬಿಡಿ. ಈ ಸಂಬಂಧ ಒಬ್ರಿಗೊಬ್ರಿಗೆ ಹೇಳಿ ಮಾಡಿಸ್ದಂಗೈತಿ, ಒಳ್ಳೆ ಅರಗು ಬಂಗಾರ ಸೇರಿಸ್ದಂಗಾಗತ್ತೆ. ಅದೇನಾರ ಆಗ್ಲಿ, ನಿಮಗಂತೂ ಸಂಬಂಧ ಕೂರ್ತು. ಹಂಗೆ ನಿಮ್ ಕಡೆ ನನಗೆ ಒಂದು ಕನ್ಯ ನೋಡ್ರವ್ವ. ನಿನಗೆ ಎಣ್ಣ ಇದು ಈ ವಯಸ್ಸಿನಲ್ಲಿ? ಅದೇನ್ ಮಾತು ಅಂತ ಆಡ್ತೀಯ ಶಿವಣ್ಣ. ನಾನು ಚಿನ್ನ ಅಂದ್ಕೊಂಡಿದ್ದೆ, ಯಾಕೋ ನಕಲಿ ಅನ್ನಂಗ್ ಕಾಣುತ್ತೆ. ಏ, ಅದೇನೇ ಅಡವಟ್ಟು ಮನುಷ್ಯ ಕಾವ ನೀನು. ನನ್ನ ಮಗನಿಗೊಂದು ಸಂಬಂಧ ತೋರಿಸು ಅನ್ನೋದನ್ನ ನನಗೆ ತೋರಿಸಿ ಅಂದಂಗೆ ಹೇಳ್ದಂಗೈತೆ. ಏನ್ ಬುದ್ಧಿನ ಕಣಪ್ಪ ನೀನು, ಏನ್ ಎಡವಟ್ಟು ಮನುಷ್ಯ ಅದೀನ. ಇದುವರೆಗೂ ಸಂಬಂಧಗಳು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಈಗ ಕೇಳಿ ಆಕಾಶವಾಣಿ. ಉದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯುವ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದ್ರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರ ಇದರ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಕಳೆದ ವಾರ ನಾವು ಮಣ್ಣು ಹಾಗೂ ಹವಾಗುಣ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಅಂತ ಅನ್ಕೋತೀನಿ. ಅದರ ಮುಂದುವರೆದ ಭಾಗವಾಗಿ ಅಡಿಕೆಯಲ್ಲಿ ಬರ್ತಕ್ಕಂತಹ ತಳಿಗಳ ಕುರಿತಾಗಿ ಇಂದು ಚರ್ಚೆಯನ್ನು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಪುನಃ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಸರ್, ಈ ಒಂದು ತಳಿ ಕುರಿತು ಮಾತಾಡೋದಾದ್ರೆ ಯಾವ ತಳಿಗಳನ್ನ ಯಾವ ಪ್ರದೇಶಗಳಲ್ಲಿ ಬೆಳಿಬಹುದು ಅಂತ ಪ್ರಾರಂಭದಲ್ಲಿದ್ದ? ತಾವು ಕೇಳಿದ ಹಾಗೆ ಅಡಿಕೆಯಲ್ಲಿ ಅನೇಕ ತಳಿಗಳಿದ್ದಾವೆ, ಮತ್ತೆ ಎಲ್ಲಾ ತಳಿಗಳನ್ನ ನಾವು ಎಲ್ಲಾ ಪ್ರದೇಶಗಳಲ್ಲಿ ಬೆಳೀಲಿಕ್ಕೆ ಸೂಕ್ತ ಅಲ್ಲ. ಹಾಗಾಗಿ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಸೂಕ್ತ. ಈಗ ನೋಡಿ, ಅಡಿಕೆ ನಾವೆಲ್ಲ ಈಗ ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ, ಏನು ಕರಾವಳಿಯಲ್ಲಿ ಬೆಳಿತೀವಿ, ಮಲೆನಾಡಿನಲ್ಲಿ, ಅರೆ ಮಲೆನಾಡು ಮತ್ತೆ ಮೈದಾನ ಪ್ರದೇಶಗಳಲ್ಲಿ ಬೆಳೀತು. ಈ ಎಲ್ಲಾ ಪ್ರದೇಶಗಳಿಗೂ ಬೇರೆ ಬೇರೆ ತಳಿಗಳು ಇದ್ದಾವೆ. ಈಗ ನೀವು ಉದಾಹರಣೆಗೆ ಮೈದಾನ ಪ್ರದೇಶ ತಗೊಂಡ್ರೆ, ಈಗ ದಾವಣಗೆರೆ, ಚಿತ್ರದುರ್ಗ ಮತ್ತೆ ಚಿಕ್ಕಮಗಳೂರಿನ ಕೆಲವು ತಾಲೂಕುಗಳು ಇವೆಲ್ಲ ಮೈದಾನ ಪ್ರದೇಶಕ್ಕೆ ಬರುತ್ತೆ. ಅಲ್ಲಿ ನಿಮಗೆ ತೀರ್ಥಹಳ್ಳಿ ತಳಿಯನ್ನು ಹಾಕ್ಲಿಕ್ಕಾಗಲ್ಲ, ನೀವು ಸಾಗರ ತಳಿಗಳನ್ನು ಹಾಕ್ಲಿಕ್ಕಾಗಲ್ಲ. ಅಲ್ಲಿ ನಿಮಗೆ ಈ ನಮ್ಮ ವಿಶ್ವವಿದ್ಯಾಲಯ ಸಾಕಷ್ಟು ಅಧ್ಯಯನ ಮಾಡಿ ಸಹ್ಯಾದ್ರಿ ಕೆಂಪಡಿಕೆ ತಳಿ ಅಂತ ಮಾಡಿದ್ವಿ. ಮತ್ತೆ ಈಗ ಚಿತ್ರಹಳ್ಳಿ ಗೂಟು ಅಂತ ಹೇಳ್ತಾರೆ ರೈತರು, ಇಲ್ಲ ಭರಮಸಾಗರ ಗೂಟು ಅಂತಾರೆ ಕೆಲವರು, ಇಲ್ಲ ಪಾಂಡಮಟ್ಟಿ ಚೆನ್ನಾಗಿದೆ ಅಂತ. ಅಂದ್ರೆ ಇವೆಲ್ಲ ಏನಂದ್ರೆ ಈ ಮೈದಾನ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳು. ಕೆಲ ರೈತರು ಏನ್ ಮಾಡ್ತಾರೆ, ಇಲ್ಲ ನಾನು ತೀರ್ಥಹಳ್ಳಿ ತಂದು ಹಾಕ್ತೀನಿ, ಸಾಗರ ಮೋಹಿತ್ ನಗರ್ ಚೆನ್ನಾಗಿದೆ. ಇಲ್ಲ, ಹಾಗೆ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನಾನು ರೈತರಿಗೆ ಬಹಳ ಸೂಕ್ಷ್ಮವಾಗಿ ಹೇಳೋದೇನೆಂದ್ರೆ, ನಿಮ್ಮ ಊರಿನಲ್ಲಿ ತೋಟ ಇದ್ದಾವ ಅಂತ ಕೇಳೋದು, ಹೌದಪ್ಪ ಚೆನ್ನಾಗಿದೆಯಾ, ಎಷ್ಟು ಇಳುವರಿ ಕೊಡ್ತದೆ, ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಬರ್ತದೆ, ರೋಗ ಇಲ್ಲ, ಆ ಒಣ ಪ್ರದೇಶಕ್ಕೆ ಏನು ಸೂಕ್ತ ಇರ್ತದೆ ಅದೇ ತಳಿಗಳನ್ನ ತೆಗೆದುಕೊಂಡು ಗೋಟುಗಳನ್ನ ಸಸಿಗಳನ್ನ ಮಾಡಿಕೊಂಡು ಹಾಕೊಳ್ಳೋದು ಬಹಳ ಉತ್ತಮ. ಯಾರೋ ಮಾಡಿದ್ದು ಎಲ್ಲೋ ಮಾಡಿದ್ದನ್ನು ತಂದು ಹಾಕೋದಕ್ಕಿಂತ ನಿಮ್ಮ ಊರಿನ ಅಕ್ಕಪಕ್ಕದಲ್ಲೇ ನಿಮ್ಮ ಕಣ್ಮುಂದೆ ಇರ್ತದೆ ಆ ತೋಟ, ಬಹಳ ವರ್ಷಗಳಿಂದ ನೀವು ಗಮನಿಸಿರ್ತೀರಿ, ಅದನ್ನ ಹಾಕೊಳ್ಳೋದು ಬಹಳ ಸೂಕ್ತ. ಹಾಗಾಗಿ ಸಹ್ಯಾದ್ರಿ ಕೆಂಪು ಅಡಿಕೆ ಅಂತ ಹೇಳಿದ್ನಲ್ಲ, ಹೆಚ್ಚು ಕಡಿಮೆ ಇದು ಮೈದಾನ ಪ್ರದೇಶಕ್ಕೆ ಬಹಳ ಸೂಕ್ತವಾದಂಥದ್ದು. ಮತ್ತೆ ಒಂದು ಸರಾಸರಿ ನಿಮಗೆ ರಾಶಿ ಅಡಿಕೆ ಅಂದರೆ ಬೇಯಿಸಿದ್ದು ಒಂದು 3 kg ಅಷ್ಟು ಪ್ರತಿ ಗಿಡಕ್ಕೆ ನಿಮಗೆ ಸಾಧ್ಯತೆ ಇದೆ. ಮತ್ತೆ ಇದರಲ್ಲಿ ಸ್ವಲ್ಪ ಹೆಡೆಮುಂಡಿಗೆ ಲಕ್ಷಣಗಳು ಸ್ವಲ್ಪ ಕಡಿಮೆ ಬೇರೆ ತಳಿಗಳಿಗೆ ಹೋಲಿಕೆ ಮಾಡಿಕೊಂಡಾಗ. ಈ ತಳಿಯನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ತಳಿಗಳ ಅಧ್ಯಯನ ಮಾಡಿ ಇದು ಮೈದಾನ ಪ್ರದೇಶಕ್ಕೆ ಸೂಕ್ತ ಅಂತ ಒಂದು ನಿರ್ಣಯಕ್ಕೆ ಬರಲಾಗಿದೆ. ಇದ್ರ ಜೊತೆಗೆ ಬೇರೆ ಏನೇನು ಗುಣಲಕ್ಷಣಗಳನ್ನು ಈ ಒಂದು ಮೈದಾನ ಪ್ರದೇಶದಲ್ಲಿ ತಾವು ನೋಡಬಹುದು ಅಂತ ಹೇಳ್ತೀರಿ? ಈ ಮೈದಾನ ಪ್ರದೇಶದಲ್ಲಿ ಅಂದರೆ ಇಳುವರಿ ನಾನು ಹೇಳಿದಾಗೆ ಒಂದು 3 kg ಅಷ್ಟು ಪ್ರತಿ ಗಿಡಕ್ಕೆ ಚಾಲಿ ಬೇಯಿಸಿದ ಅಡಿಕೆ. ಮತ್ತು ರೋಗ ಕೀಟಗಳು ಕಡಿಮೆ ಇರಬೇಕು. ಮತ್ತು ಈ 5-6 ವರ್ಷಗಳಲ್ಲಿ ಫಸಲು ಆರಂಭ ಆಗ್ತದೆ ನಾಟಿ ಮಾಡಿದ ಒಂದು 5-6 ವರ್ಷಕ್ಕೆ. ಮತ್ತು ಹಿಡಿಮುಂಡಿಗೆ ಲಕ್ಷಣಗಳು ಅದು ಬಹಳ ಮುಖ್ಯ, ಅದು ತೀರ ಕಡಿಮೆ ಇರಬೇಕು. ಇಂಥ ಗುಣಲಕ್ಷಣ ಇದ್ದಂಥದ್ದು ನಮ್ಮ ಈ ಮೈದಾನ ಪ್ರದೇಶಕ್ಕೆ ನಮಗೆ ಸೂಕ್ತ. ಅಂದರೆ ಈ ಮೈದಾನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ. ಅವಾಗ ಇವರು ಅದಕ್ಕೆ ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಒಂದು ರಕ್ಷಣಾತ್ಮಕ ನೀರಾವರಿ ವ್ಯವಸ್ಥೆಯನ್ನು ಇವ್ರು ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ನಾವು ರೈತರಿಗೆ ಹೇಳೋದು ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಇದ್ದ ನೀರನ್ನು ಸಮರ್ಪಕವಾಗಿ ಮತ್ತೆ ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿಯಾದ ಗೊಬ್ಬರಗಳು ಮಣ್ಣುಗಳನ್ನು ಯಾವ ರೀತಿ ನೋಡಿಕೊಂಡು ಈ ಬೆಳೆಗಳನ್ನು ಬೆಳೆಯಬೇಕಂತ ನಾವು ಕಳೆದ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ನಾವು ಕೆಲವು ಮಾಹಿತಿಯನ್ನು ಕೊಟ್ಟಿವಿ. ಇದಕ್ಕೆ ಆಳವಾದ ಮಣ್ಣುಗಳಿರಬೇಕು, ಮತ್ತು ಕೆಂಪು ಮರಳು ಮಿಶ್ರಿತ ಮಣ್ಣು, ಮತ್ತು ಹೆಚ್ಚು ಸಾವಯವ ಅಂಶ ಇರಬೇಕು. ಅಂಥ ಮಣ್ಣುಗಳನ್ನು ಇದಕ್ಕೆ ಸೂಕ್ತವಾಗಿ ಆಯ್ಕೆ ಮಾಡಿಕೊಂಡು ನಾಟಿ ಮಾಡುವಂಥದ್ದು ಬಹಳ ಒಳ್ಳೆಯ ವಿಚಾರ. ಇನ್ನು ಮತ್ತೆ ಇನ್ನು ತಳಿಗಳು ಇನ್ನು ಮಲೆನಾಡು ಪ್ರದೇಶಕ್ಕೆ ಅಂದರೆ ಗುಡ್ಡಗಾಡು ಪ್ರದೇಶಕ್ಕೆ ಅನೇಕ ತಳಿಗಳಿದ್ದಾವೆ. ತಾವೆಲ್ಲ ಕೇಳಿರ್ಬೋದು ತೀರ್ಥಹಳ್ಳಿ ಗೋಟು ಅಂತ ರೈತರು ಹೇಳ್ತಾರೆ. ತೀರ್ಥಹಳ್ಳಿ ಸ್ಥಳೀಯ, ಸಾಗರ ಸ್ಥಳೀಯ ಇದೆ. ಮತ್ತೆ ಈ SAS-1 ಅಂತ ನಮ್ಮ ಸಿರ್ಸಿ ಅರಕನಾಡ್ ಸೆಲೆಕ್ಷನ್ 1, 2, 3 ಅಂತ ಇವೆಲ್ಲ ಗುಡ್ಗಾಡು ಪ್ರದೇಶ ಮಲೆನಾಡು ಪ್ರದೇಶಕ್ಕೆ ಸೂಕ್ತ. ಈ ತೀರ್ಥಹಳ್ಳಿ ಇದು ಒಂದು ಎತ್ತರದ ತಳಿ, ಮತ್ತೆ ಇದು ಕಾಯಿಗಳು ಮಧ್ಯಮ ಗಾತ್ರ ಇರ್ತವೆ. ಇವು ಆಕಾರದಲ್ಲಿ ಸ್ವಲ್ಪ ಓರೆ ಆಗಿರ್ತವೆ. ತಾವು ಗಮನಿಸಿದ್ರೆ ಗೊನೆಗಳು ನೆಲದ ಕಡೆಗಳಿಗೆ ಜೋತ್ ಬಿದ್ದಿರ್ತವೆ, ಕಾಣಿಸ್ತಾ ಇರ್ತವೆ. ಮತ್ತೆ ಈ ತಳಿಯನ್ನ ನಾವು ಹೆಚ್ಚಾಗಿ ಈ ಮಲೆನಾಡು ಪ್ರದೇಶದಲ್ಲಿ ಸೂಕ್ತ. ಇದನ್ನ ತಗೊಂಡೋಗಿ ಮೈದಾನ ಪ್ರದೇಶ ಬಯಲು ಪ್ರದೇಶಗಳಲ್ಲಿ ಬೆಳೆದಾಗ ಹೆಡಮುಂಡಿಗೆ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಮತ್ತು ಬೇಗ ಗಿಡಗಳ ಸೇರ ಹೋಗೋದು ನೋಡಿದೀವಿ ನಾವು. ಹಾಗಾಗಿ ಇದು ಮಲೆನಾಡಿನಲ್ಲಿ ಬೆಳೀಲಿಕ್ಕೆ ಸೂಕ್ತವಾದಂಥದ್ದು. ಅದು ಅಲ್ಲದೆ ಈ ತೀರ್ಥಹಳ್ಳಿ ಅಡಿಕೆ ನಾವು ಈ ಜಾಗತಿಕ ಮನ್ನಣೆ ಕೆಲವು ಅಧ್ಯಯನ ತೆಗೆದುಕೊಂಡಾಗ ಇದರದ್ದು ಗುಣಮಟ್ಟ ಬಹಳ ಚೆನ್ನಾಗಿದೆ. ಮಾರಾಟಗಾರರು ಇದ್ದಾರಲ್ಲ, ಅವರೆಲ್ಲ ಇದನ್ನ ಹೆಚ್ಚು ಇಷ್ಟಪಡ್ತಾರೆ. ಏನಕ್ಕೋಸ್ಕರ ಅಂದ್ರೆ ಆ ಪ್ರದೇಶದಲ್ಲಿ ಬೆಳೆದಂಥದ್ದು ಅದರದ್ದು ನಾನು ಅವ್ರ ರೈತರು ಇವರಿಗೆ ಮಾರಾಟಗಾರರಿಗೆ ಕೇಳಿದಾಗ ಇದರಲ್ಲಿ ಹಸ ಅಂತ ಒಂದು ಉತ್ತಮ ಉತ್ಕೃಷ್ಟ ಮಟ್ಟದ ಅಡಿಕೆಯನ್ನ ಈ ತೀರ್ಥಹಳ್ಳಿ ತಳಿಯಿಂದ ಮಾಡ್ತಾರೆ. ಆದ್ರೆ ಈಗ ಹಸ ಮಾಡೋರ ಸಂಖ್ಯೆನ ತೀರಾ ಕಡಿಮೆ ಆಗಿಬಿಟ್ಟಿದೆ. ತಾವು ನೋಡಿರ್ಬೋದು ಧಾರಣೆಯಲ್ಲೇ ಹಸಕ್ಕೆ ಅತಿ ಹೆಚ್ಚು ಧಾರಣೆ ಸಿಗ್ತದೆ, ಅದು ಈ ತೀರ್ಥಹಳ್ಳಿ ಅಡಿಕೆಯಲ್ಲಿ ಬಹಳ ಚೆನ್ನಾಗಿ ಆಗ್ತದೆ. ಹಾಗಾಗಿ ಮತ್ತೆ ಉತ್ತರ ಭಾರತದ ಏನು ವರ್ತಕರಿದ್ದಾರಲ್ಲ ಅವರೆಲ್ಲ ಈ ತೀರ್ಥಹಳ್ಳಿ ತಳಿಗೆ ಹೆಚ್ಚು ಇಷ್ಟಪಡ್ತಾರೆ. ಮತ್ತಿನ್ನು ನೀವು ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಈ ದಕ್ಷಿಣ ಕನ್ನಡ ಸ್ಥಳೀಯ ಅಂತಿದೆ, ಅದು ಈ ಕರಾವಳಿ ಪ್ರದೇಶಕ್ಕೆ ಚೆನ್ನಾಗಿ ಆಗ್ತದೆ. ಅದನ್ನ ಕಾಸರಗೋಡ್ ಲೋಕಲ್ ಅಂತಾನೂ ಕರೀತಾರೆ. ಮತ್ತೆ ಇನ್ನು ಕರಾವಳಿ ಪ್ರದೇಶಕ್ಕೆ ಇನ್ನೂ ಅನೇಕ ತಳಿಗಳು ಇದ್ದಾವೆ. ಅದರಲ್ಲಿ ಮಂಗಳ ಇದೆ, ಸುಮಂಗಳ ಇದೆ, ಮೋಹಿತ್ ನಗರ್ ಇದೆ, ಇವೆಲ್ಲ ಕರಾವಳಿ ಪ್ರದೇಶಕ್ಕೆ. ಮತ್ತೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಚಾಲಿ ಅಡಿಕೆ, ಅವರು ರಾಶಿ ಅಡಿಕೆಕ್ಕಿಂತ ಚಾಲಿ ಮಂಗಳ ಇದೆ. ಇದು ಬೇಗ ಕಾಯಿ ಬಿಡುವಂಥದ್ದು, ಮತ್ತೆ ಹೂ ಗೊಂಚಲು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಹೂಗಳಿರ್ತವೆ, ಮತ್ತೆ ಹೆಚ್ಚಿನ ಕಾಯಿ ಕಟ್ಟುವ ಮತ್ತು ಕಡಿಮೆ ಎತ್ತರ ಇರುವಂತಹ ಒಂದು ತಳಿ ಮಂಗಳ. ಇದು ಎಲೆಗಳು ಕೂಡ ಹಚ್ಚ ಹಸಿರಾಗಿರ್ತವೆ, ಮತ್ತು ಸರಾಸರಿ 1-3 kg ಅಷ್ಟು ನಾವು ಚಾಲಿ ಇಳುವರಿಯನ್ನು

ಲಕ್ಷಣಗಳು ನಮ್ಗೆ ಕಂಡು ಬರ್ತಾ ಇದಾವಪ್ಪ ಅಂತಂದ್ರೆ ಆ ಲಕ್ಷಣಗಳ ಆಧಾರದ ಮೇಲೆ. ಈಗ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಟೊಮ್ಯಾಟೋದಲ್ಲಿ ಹೊಸದಾಗಿ ಬರ್ತಕ್ಕಂಥ ಕುಡಿಗಳು ಬಿಳಿಚಿಕೊಂಡು ಬರ್ತಾ ಇದ್ರೆ ಅದನ್ನ ನಾವು ಕಬ್ಬಿಣದ ಕೊರತೆ ಅಂತಂದ್ ಹೇಳ್ಬೋದು. ಅದೇ ರೀತಿಯಾಗಿ ಸೌತೆ ಜಾತಿಗೆ ಸೇರಿದ ವಿವಿಧ ಬಳ್ಳಿಗಳಲ್ಲಿ ಕಾಯಿಗಳು ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಬರದೆ ಅಂಕುಡಂಕಾಗಿ ಬರ್ತಾ ಇದ್ರೆ ಅದು ಬೋರಾನ್ ಕೊರತೆ ಅಂತಂದು ಹೇಳ್ಬೋದು. ಅದೇ ರೀತಿ ಗಿಡಗಳಲ್ಲಿ ಈ ಹೂವು ಉದುರುವುದು ಜಾಸ್ತಿ ಇತ್ತಪ್ಪ ಅಂತಂದ್ರೆ ಕೆಲವೊಂದು ಲಘು ಪೋಷಕಾಂಶಗಳಲ್ಲಿ ಕೊರತೆ ಅಂತಂದು ನಾವು ಹೇಳ್ಬೋದು. ಲಘು ಪೋಷಕಾಂಶಗಳು ಅಂದ್ರೆ ಯಾವ್ಯಾವು ಅಂತ ನೋಡೋದಾದ್ರೆ, ಜಿಂಕ್, ಬೋರಾನ್, ಕಬ್ಬಿಣ, ಕಾಪರ್, ಕ್ಲೋರಿನ್, ಇವುಗಳನ್ನ ನಾವೇನಪ್ಪ ಅಂತಂದ್ರೆ ಲಘು ಪೋಷಕಾಂಶಗಳು ಅಂತಂದು ಇವುಗಳನ್ನ ವಿಂಗಡಣೆ ಮಾಡ್ತೀವಿ. ಈ ಲಘು ಪೋಷಕಾಂಶಗಳು ಬೆಳೆಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತವೆ. ಇವುಗಳನ್ನ ನಾವೇನಪ್ಪ ಅಂತಂದ್ರೆ ಎಕರೆಗೆ 1 ಕೆಜಿ, 2 ಕೆಜಿ ಅಥವಾ ಸಿಂಪರಣೆ ಮುಖಾಂತರ ಕೊಟ್ಟಾಗ ನಮ್ಗೆ ಏನಪ್ಪಾ ಅಂತಂದ್ರೆ